ಮೊದಲಿಗೆ ಡಾಕ್ಟರ್ ರಹಿಲ್ ಅಳ್ಳಿಕಟ್ಟಿಯವರು ನವಜಾತ ಶಿಶುವಿನ ಆರೈಕೆ ಈ ಕುರಿತಾಗಿ ಕೆಲವು ಮಾಹಿತಿಗಳನ್ನು ಕೊಡ್ತಾರೆ. ಆ ನಂತರ ನಿಮ್ಮ ಸಮಸ್ಯೆಗಳಿಗೆ ನೀವು ನೇರವಾಗಿ ಡಾಕ್ಟರಿಂದ ಉತ್ತರಗಳನ್ನು ಪಡ್ಕೊಳ್ಬಹುದು. ಧನ್ಯವಾದಗಳು ಮೇಡಮ್. ಪ್ರಿಯ ಶ್ರೋತೃಗಳಿಗೆ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ರಾಹಿಲ್ ಅರಳಿಮಟ್ಟಿ. ಇವತ್ತು ತಮ್ಮೆಲ್ಲರ ಜೊತೆಗೆ ನವಜಾತ ಶಿಶುವಿನ ಆರೈಕೆ ಎಂಬ ವಿಷಯದ ಕುರಿತಾಗಿ ಕೆಲವೊಂದು ವಿಚಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹುಟ್ಟಿನ ನಂತರದ ಮೊದಲ 28 ದಿವಸಗಳು ಮಗುವಿನ ಆರೋಗ್ಯಕ್ಕೆ, ಅಭಿವೃದ್ಧಿಗೆ ಹಾಗೂ ಬೆಳವಣಿಗೆಗೆ ಅತ್ಯಂತ ಪ್ರಮುಖವಾದಂತಹ ಕಾಲಘಟ್ಟ ಎಂಬುದನ್ನು ಅರ್ಥಕೊಳ್ಳಲಾಗಿದೆ. ಈ ಜೀವನದ ಆರಂಭಿಕ 28 ದಿವಸಗಳಲ್ಲಿಯೇ ಒಂದು ಮಗುವಿಗೆ ನವಜಾತ ಶಿಶು ಅಥವಾ ನ್ಯೂಬಾರ್ನ್ ಎಂದು ನಾವು ಕರೆಯುತ್ತೇವೆ. ಮಕ್ಕಳು ಸಾಮಾನ್ಯವಾಗಿ ಒಂದು ಪ್ರಸವದ ಮೂಲಕ ಹೋಗಿ ಡೆಲಿವರಿ ಆಗಿ ಬರಬೇಕಾದರೆ 9 ತಿಂಗಳು ಅಂಥೇಳಿ ನಾವು ತಗೋತೀವಿ. ಅದು ಅಂದಾಜಾಗಿ ಸುಮಾರು 40 ವಾರಗಳಿಗೆ ಸಮ ಆಗುತ್ತೆ. ಆದರೆ ಕೆಲವೊಂದು ಮಕ್ಕಳುಗಳು, ಶಿಶುಗಳು ಅವಧಿಪೂರ್ಣವಾಗಿಯೇ ಜನ್ಮವನ್ನು ಪಡ್ಕೊಳ್ತವೆ. ಉದಾಹರಣೆಗೆ 36 ವಾರ, ಎಟ್ಲೀಸ್ಟ್ 37 ವಾರಕ್ಕೆ ಒಂದು ಟರ್ಮ್ ಡೆಲಿವರಿ ಅಂತ ನಾವು ಹೇಳ್ತೀವಿ. ಅದಕ್ಕಿಂತ ಮುಂಚೆ ಜನ್ಮವನ್ನು ಪಡೆದುಕೊಂಡಂತಹ ಮಕ್ಕಳು ಅವಧಿಪೂರ್ವವಾಗಿ ಹುಟ್ಟಿದಂತಹ ನವಜಾತ ಶಿಶುಗಳು ಅಂತ ನಾವು ಹೇಳ್ತೇವೆ. ಸಾಮಾನ್ಯವಾಗಿ ಹುಟ್ಟಿದಂತಹ ಪ್ರತಿಯೊಂದು ಶಿಶುಗೂ ಕೂಡ ಸಮಸ್ಯೆ ಅಥವಾ ತೊಂದರೆ ಆಗಲೇಬೇಕು ಅಂಥೇಳಿ ಇರೋದಿಲ್ಲ. ಆದರೆ ಈ ನವಜಾತ ಕಾಲಘಟ್ಟ ಏನಿದೆ, ಜೀವನದ ಮೊದಲ 28 ದಿವಸಗಳ ಕಾಲಘಟ್ಟ ಏನಿದೆ, ಇದು ಮಕ್ಕಳ ಪ್ರವೃತ್ತಿಯ ಸಲುವಾಗಿ, ಆಮೇಲೆ ಅವುಗಳ ಬೆಳವಣಿಗೆ ಇನ್ನೂ ಕೂಡ ಆರಂಭಿಕ ಹಂತದಲ್ಲಿರಬೇಕಾದರೆ, ಆಗ ತಾನೇ ಜಗತ್ತನ್ನು ಕಣ್ಣನ್ನು ತೆಗೆದು ನೋಡುವಂತಹ, ಜೀವನವು ಮೊಳಕೆ ಒಡೆಯುವಂತಹ ಒಂದು ಕಾಲಘಟ್ಟದಲ್ಲಿ ಈ ಮಕ್ಕಳು ಇರುವುದರಿಂದ ಅವುಗಳಿಗೆ ಆರೋಗ್ಯಕ್ಕೆ ಗಂಭೀರವಾಗಿ ಪರಿಣಾಮ ಬೀರಬಲ್ಲಂತಹ ಕೆಲವೊಂದು ಅಂಶಗಳು ಇರುವುದರಿಂದ ಇವುಗಳ ಬಗ್ಗೆ ವೈದ್ಯಕೀಯವಾಗಿ ಒಂದು ವೈಚಾರಿಕ ದೃಷ್ಟಿಯಿಂದ ನೋಡುವುದು ತುಂಬ ಸಮರ್ಪಕವಾಗಿರುತ್ತದೆ. ಇದರ ಜೊತೆಗೇ ಅವಧಿಪೂರ್ವ ಹುಟ್ಟಿರುವಂತಹ ಮಕ್ಕಳಲ್ಲಿ ಬಹಳಷ್ಟು ತೊಂದರೆಗಳು ಅಥವಾ ಇರುವಂತಹ ತೊಂದರೆಗಳೇ ಉಲ್ಬಣವಾಗಿ ಅತ್ಯಂತ ಗಂಭೀರವಾದಂತಹ ಸಮಸ್ಯೆಗಳು ಆಗುವಂತಹ ಕೆಲವೊಂದು ಲಕ್ಷಣಗಳು ಇರುವುದರಿಂದ ಅದು ಕೂಡ ಇವತ್ತು ನಮ್ಮ ವಿಚಾರಗಳಿಗೆ ಡಿಸ್ಕಷನ್ ಮಾಡಲಿಕ್ಕೆ ಅತ್ಯಂತ ಪ್ರಮುಖವಾದಂತಹ ಅಂಶ. ನ್ಯಾಷನಲ್ ನ್ಯೂಬಾರ್ನ್ ವೀಕ್, ರಾಷ್ಟ್ರೀಯ ನವಜಾತ ಶಿಶುವಿನ ಸಪ್ತಾಹ ಅಂಥೇಳಿ ನವೆಂಬರ್ 15-21 ನಮ್ಮ ಭಾರತ ಸರ್ಕಾರವು ತಮ್ಮ ದೇಶದ ಎಲ್ಲ ಆಸ್ಪತ್ರೆಗಳಲ್ಲಿ ಕೂಡ ಆಚರಿಸ್ತಾ ಇದೆ. ಸೊ ಈಗ ನಾವು ಇರುವಂತಹ ಸಮಯ ಈ ನ್ಯಾಷನಲ್ ನ್ಯೂಬಾರ್ನ್ ವೀಕ್ ಸಪ್ತಾಹದಲ್ಲಿ ಬರುತ್ತೆ. ನಿನ್ನೆಯಷ್ಟೇ ಅಂದರೆ ನವೆಂಬರ್ 17 ತಾರೀಕು ವರ್ಲ್ಡ್ ಪ್ರೀಮೆಚ್ಯೂರಿಟಿ ಡೇ, ಅಂದರೆ ಜಗತ್ತಿನಲ್ಲಿ ಅವಧಿಪೂರ್ವ ಹುಟ್ಟಿರುವಂತಹ ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಯಿತು. ಆಮೇಲೆ ತಮಗೆಲ್ಲ ಗೊತ್ತಿರುವ ಹಾಗೆ ಮೊನ್ನೆ 14 ನವೆಂಬರ್ ಕೂಡ ಮಕ್ಕಳ ದಿನಾಚರಣೆ ಅಂಥೇಳಿ ನಾವು ಆಚರಿಸಿದ್ದೆವು. ಸೊ ಈ ಸಮಯದಲ್ಲಿ ಈಗ ನಾವು ಏನು ಈ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ, ಇದು ಮಕ್ಕಳ ಆರೋಗ್ಯ ದೃಷ್ಟಿಯಿಂದ, ನವಜಾತ ಶಿಶುಗಳ ಆರೋಗ್ಯದ ದೃಷ್ಟಿಯಿಂದ ಸಾಕಷ್ಟು ಜಾಗೃತಿಯನ್ನು ಮಾಡಬೇಕಾದ ಮತ್ತು ಪಡೆದುಕೊಳ್ಳಬೇಕಾದಂತಹ ಸಮಯ. ಸಾಮಾನ್ಯವಾಗಿ ಡೆಲಿವರಿಯಾಗಿ ಒಂದು ಮಗುವನ್ನು ತೆಗೆದುಕೊಂಡು ನಾರ್ಮಲ್ ಆಗಿ ಡಿಸ್ಚಾರ್ಜ್ ಆಗುವಂತಹ ತಾಯಂದಿರಿಗೆ ಕೂಡ ಸಾಕಷ್ಟು ರೀತಿಯ ಸಮಸ್ಯೆಗಳು, ಸಾಕಷ್ಟು ರೀತಿಯ ಪ್ರಶ್ನೆಗಳು ಇರುವುದುಂಟು ಅಂತ ಎಷ್ಟೋ ತಂದೆ ತಾಯಿ ಪಾಲಕರ ಜೊತೆಗೆ ನಾವು ಪ್ರತಿದಿನವೂ ಕೂಡ ಮಾತಾಡ್ತಾ ಇರ್ತೇವೆ. ಅವರಿಗೆ ಇರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇರ್ತೇವೆ. ಅದರ ಜೊತೆಗೇ ತಮಗೂ ಕೂಡ ಯಾವುದಾದ್ರೂ ಪ್ರಶ್ನೆಗಳು ಮತ್ತು ಯಾವುದಾದ್ರೂ ವಿಷಯಗಳು ಇವತ್ತು ತಿಳಿದುಕೊಳ್ಳಬೇಕಾದರೆ ನಿಮ್ಮ ಪ್ರಶ್ನೆಗಳಿಗೂ ಕೂಡ ನಾವು ಇಲ್ಲಿ ಉತ್ತರವನ್ನು ನೀಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಆತ್ಮೀಯ ಕೇಳುಗರೆ, ಡಾಕ್ಟರ್ ರಾಹಿಲ್ ಅವರು ಹೇಳಿದಂತಹ ವಿಷಯಗಳನ್ನೆಲ್ಲ ನೀವು ಕೇಳಿದ್ದೀರಿ. ಇನ್ನು ನಿಮ್ಮ ಪ್ರಶ್ನೆಗಳನ್ನು ತೆಗೆದುಕೊಳ್ತೀವಿ. ಹಲೋ ಹಲೋ ಡಾಕ್ಟರ್, ನಾ ಆನಂದ್ ಸಾಗರ್ ಅಂತೇಳಿ ಬಾಲ್ಕುಂಟಿ ಮಾತಾಡ್ಕತ್ತೀನಿ ರೀ. 75 ಇಯರ್ಸ್ ಓಲ್ಡ್ ಬ್ಲೈಂಡ್ ಇದ್ದೀನಿ. ಒಂದು ಇನ್ನೊಂದು ರಿಲೇಟಿವ್ ಆಗಿ ಮ್ಯಾರಿ ಆದರೆ ಮೋಸ್ಟ್ಲಿ ಚಿಲ್ಡ್ರನ್ ಹ್ಯಾಂಡಿಕ್ಯಾಪ್ ಇರ್ತಾವೆ. ಒಂದು ಎರಡನೇದು ಅವ್ರ ಹಿಯರಿಂಗ್ ಇಂಪೇರ್ಡ್ ಆದ್ರೆ ಚಿಲ್ಡ್ರನ್ಗೆ ಕಾಕ್ಲಿಯರ್ ಇಂಪ್ಲಾಂಟೇಷನ್ ಮಾಡ್ತಾರೆ, ತಮ್ಮಲ್ಲಿ ಅದೇ ಏನಾದ್ರು ಕೇಳಬೇಕಾಯ್ತು. ಮೂರನೇದಂದ್ರೆ ಹಿಮೋಫೇಲಿಯಾ ಫ್ಯಾಕ್ಟರ್ 8 ಫ್ಯಾಕ್ಟರ್ 9 ಇಂಜೆಕ್ಷನ್ ಕೊಡ್ತಾರೆ, ಅವು ತಮ್ಮಲ್ಲಿ ಅವೋ ಏನು ಕೇಳಬೇಕಾಯ್ತು. ಸರ್, ನೀವು ಸುಮಾರು 3 ಪ್ರಶ್ನೆಗಳನ್ನ ಕೇಳಿದ್ದೀರಿ ಅಂತ ಅನ್ಕೋತೀನಿ. ಮೊದಲನೇ ಪ್ರಶ್ನೆ ಏನು ಅಂತಂದರೆ, ಕುಟುಂಬದಲ್ಲಿ ಅಥವಾ ಒಂದೇ ಫ್ಯಾಮಿಲಿ ಟ್ರೀಯಲ್ಲಿ ವಿವಾಹ ಆದರೆ ಮುಂದೆ ಹುಟ್ಟುವಂತಹ ಮಕ್ಕಳು ಮೋಸ್ಟ್ಲಿ ಅಂಗವಿಕಲರು ಅಥವಾ ಅಂಗಾಂಗ ಉನ್ನರೇನಾದರೂ ಆಗ್ತಾರಾ ಅಂತ ಹೇಳಿ ಕೇಳಿರುವಂಥ ಪ್ರಶ್ನೆ. ಒಂದು ಕೆಲವೊಂದು ಅನುವಂಶಿಕವಾಗಿ ಹರಡುವಂತಹ ಕೆಲವೊಂದು ಕಾಯಿಲೆಗಳಿರ್ತವೆ. ಅದು ಅಂಗಾಂಗ ಉನ್ನತನೇ ಪ್ರೊಡ್ಯೂಸ್ ಮಾಡಬೇಕು ಅಥವಾ ಅಂಗವೈಕಲ್ಯವನ್ನೇ ಕೊಡಬೇಕು ಅನ್ನುವಂತಹ ಒಂದು ಸ್ಪಷ್ಟವಾಗಿ ಕಾರಣ ಇರಲಿಕ್ಕಿಲ್ಲ. ಆದರೆ ಆ ಕೆಲವೊಂದು ಡಿಸೀಸಸ್ಗಳು ಟ್ರಾನ್ಸ್ಮಿಟ್ ಆಗಿ ಮಗುವಲ್ಲಿ ಈ ರೀತಿ ಆಗುವಂತಹ ಸಾಧ್ಯತೆಗಳು ಹೆಚ್ಚು. ಅದು ರಕ್ತದ ತೊಂದರೆಗಳಾಗಿರಬಹುದು, ಅಂಗಾಂಗ ವೈಫಲ್ಯದ ತೊಂದರೆಗಳಾಗಿರಬಹುದು, ಅಂಗಾಂಗಗಳ ಬೆಳವಣಿಗೆಗೆ ಸಂಬಂಧಪಟ್ಟಿರೋದಾಗಿರಬಹುದು, ಅದೇ ರೀತಿ ಮೆದುಳಿಗೆ ಏನಾದರೂ ತೊಂದರೆ ಆಗಿ ಅಂಗವೈಕಲ್ಯವನ್ನು ಮುಂದೆ ಹೋಗಿ ಅಂಗವೈಕಲ್ಯವನ್ನು ಮಾಡುವಂತಹ ಕೆಲವೊಂದು ತೊಂದರೆಗಳು ಕೂಡ ಆಗಿರಬಹುದು. ಸೊ ಹೌದು, ಸಾಧ್ಯತೆ ಹೆಚ್ಚು. ಆದ ಕಾರಣದಿಂದಾಗಿ ಆದಷ್ಟು ನಾವು ಒಂದೇ ಸಂಬಂಧದಲ್ಲಿ ಅಥವಾ ಕೌಟುಂಬಿಕ ಒಂದು ಸಂಪ್ರದಾಯದಲ್ಲಿ ನೀವು ಮದುವೆ ಆಗಬೇಡಿ, ಆದಷ್ಟು ದೂರದ ಇದರಲ್ಲಿ ಮದುವೆಯನ್ನು ಮಾಡಿ ಅಥವಾ ವಿವಾಹ ಆಗಿ ಅಂತ ಹೇಳ್ತೀವಿ. ಎರಡನೇ ಪ್ರಶ್ನೆ ನೀವು ಕೇಳಿರೋದು ಕಾಕ್ಲಿಯರ್ ಇಂಪ್ಲಾಂಟ್ ಮತ್ತು ಹಿಯರಿಂಗ್ ಡ್ಯಾಮೇಜ್ ಆಗ್ತಾ ಇರುವಂಥ ಸಮಸ್ಯೆ ಬಗ್ಗೆ. ಈ ರೀತಿ ಒಂದೇ ಕುಟುಂಬದಲ್ಲಿ ವಿವಾಹ ಆದಂತಹ ಜೋಡಿಗಳಿಗೆ ಆಗುವಂಥ ಮಕ್ಕಳು ಯಾವಾಗಲೂ ಕೂಡ ಒಂದು ಶ್ರವಣ ದೋಷವನ್ನು ಹೊಂದಿರಲೇಬೇಕು, ಅವರಿಗೆ ಕೇಳುವಿಕೆಯಲ್ಲಿ ಯಾವಾಗಲೂ ಕೂಡ ತೊಂದರೆ ಆಗಲೇಬೇಕು ಅನ್ನುವಂಥ ಒಂದು ಯಾವುದೇ ನಿಯಮ ಇಲ್ಲ. ಈ ನಾನು ಹೇಳಿರುವಂಥ ಈಗಾಗಲೇ ಹೇಳಿರುವಂಥ ಕೆಲವೊಂದು ರೋಗಗಳು ಅನುವಂಶಿಕವಾಗಿ ಹೊರಡುತ್ತವೆ, ಆದರೆ ಪ್ರತಿಯೊಂದು ಜೋಡಿಯಲ್ಲೂ ಇದು ಆಗೇ ಆಗುತ್ತೆ ಅಂತ ಹೇಳೋದು ಕಷ್ಟ. ಇದಕ್ಕೆ ಜೆನೆಟಿಕ್ ಕೌನ್ಸಿಲಿಂಗ್ ಅಂಥೇಳಿ ಒಂದು ಸಪ್ರೇಟಾಗಿ ಜೆನೆಟಿಕ್ ಸಮಾಲೋಚನೆಯನ್ನು ಮಾಡ್ತೀವಿ. ಅದರ ಜೊತೆಗೇ ತಂದೆ ಮತ್ತು ತಾಯಿ, ಮಗುವಿನ ತಂದೆ ಮತ್ತು ತಾಯಿಯವರ ಬ್ಲಡ್ ಸ್ಯಾಂಪಲ್ಸ್ ಆಗಲಿ ಮತ್ತು ಅವರಿಗೆ ಟೆಸ್ಟಿಂಗ್ಗೆ ಒಳಪಡಿಸಿ ಅವರಲ್ಲಿ ಈ ರೀತಿ ಟ್ರಾನ್ಸ್ಮಿಟ್ ಮಾಡುವಂತಹ ಕೆಲವೊಂದು ರೋಗಗಳ ಅಂಶಗಳೇನಾದರೂ ಇದಾವೋ ಇಲ್ಲೋ ಅಂಥೇಳಿ ಚೆಕ್ ಮಾಡ್ತೀವಿ. ಹೌದು, ಆ ರೀತಿ ಹಿಯರಿಂಗ್ ತೊಂದರೆ ಆದರೆ ಅದಕ್ಕೆ ಬೇರೆ ಬೇರೆ ರೀತಿಯಿಂದ ಟ್ರೀಟ್ಮೆಂಟ್ ಕೊಡುವುದುಂಟು. ಕಾಕ್ಲಿಯರ್ ಇಂಪ್ಲ್ಯಾಂಟ್ ಒಂದೇ ಅದಕ್ಕೆ ಒಂದು ಟ್ರೀಟ್ಮೆಂಟ್ ಅಂತೇನಿಲ್ಲ. ಅದು ಕಾಕ್ಲಿಯರ್ ಡ್ಯಾಮೇಜ್ ಏನಾದರೂ ಆದರೆ ಆವಾಗ ಅದು ರಿಪ್ಲೇಸ್ ಮಾಡಬೇಕಾದ ಅಂಶವನ್ನೇನಾದರೂ ಬಂದರೆ ಅದಕ್ಕೆ ಕಾಕ್ಲಿಯರ್ ಇಂಪ್ಲ್ಯಾಂಟ್ ಬೇಕಾಗತ್ತೆ. ವಿವಿಧ ರೀತಿಯಿಂದ ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ತೊಂದರೆಗಳಿಗೆ ಸಂಬಂಧಪಟ್ಟ ಹಾಗೆ ಚಿಕಿತ್ಸೆಯನ್ನು ಕೊಡ್ತಾರೆ. ಎರಡನೇದು ಹಿಮೋಫಿಲಿಯಾ ಬಗ್ಗೆ ತಾವು ಹೇಳಿರೋದು. ಹಿಮೋಫಿಲಿಯಾ ಇದು ಮುಖ್ಯವಾಗಿ ರಕ್ತದಲ್ಲಿ ಫ್ಯಾಕ್ಟರ್ 8 ಆ್ಯಂಡ್ ಫ್ಯಾಕ್ಟರ್ 9 ಡೆಫಿಷಿಯನ್ಸಿಯಿಂದ ಆಗೋದು. ಸೊ ಫ್ಯಾಕ್ಟರ್ 8 ಆ್ಯಂಡ್ ಫ್ಯಾಕ್ಟರ್ 9 ಡೆಫಿಷಿಯನ್ಸಿ ಎಸ್ಟಾಬ್ಲಿಷ್ ಆಗಿತ್ತು ಅಂತಂದರೆ ಅದಕ್ಕೆ ಫ್ಯಾಕ್ಟರ್ ರಿಪ್ಲೇಸ್ಮೆಂಟ್ಗಳನ್ನು ಕೊಡಬಹುದು. ಮುಖ್ಯವಾಗಿ ಎಲ್ಲಿ ಹೆಮಟೋ ಆಂಕೋಲಜಿ ಅನ್ನುವ ವಿಂಗ್ ಇರುತ್ತೆ, ರಕ್ತ ಮತ್ತು ಕ್ಯಾನ್ಸರ್ ಜೊತೆ ವ್ಯವಹರಿಸಬೇಕಾದಂತಹ ಎಲ್ಲಿ ಒಂದು ಕೇಂದ್ರ ಇರುತ್ತೆ ಅಲ್ಲಿ ಫ್ಯಾಕ್ಟರ್ ರಿಪ್ಲೇಸ್ಮೆಂಟ್ಗಳ ಸೌಲಭ್ಯ ತಮಗಿದ್ದು ತಾವು ಅಲ್ಲಿ ಸ್ಪೆಸಿಫಿಕ್ ಆಗಿ ಫ್ಯಾಕ್ಟರ್ಗಳನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ. ಹಲೋ, ನಿಮ್ಮ ರೇಡಿಯೋ ಸೆಟ್ ಅನ್ನ ನೀವು ದೂರಿಟ್ಟು ಪ್ರಶ್ನೆ ಕೇಳಬೇಕು. ಯಾರು ಮಾತಾಡ್ತೀರಿ, ಎಲ್ಲಿಂದ ಕರೆ ಮಾಡ್ತೀರಿ? ನಮಸ್ತೆ ಮೇಡಮ್, ನಾನು ಶಿರೂರಿಂದ ನಿಯಮಿತ ಕೇಳುವ ಉದಯ ಟೇಲರ್ ಮೇಡಮ್ ಮಾತಾಡ್ತಾ ಇರೋದು. ಉದಯ್ ಅವರ ಕೇಳ್ರಿ, ಈಗ ನವಜಾತ ಶಿಶು ಅಂದ್ರೆ 8 ತಿಂಗಳ ತುಂಬಿ 1 ವರ್ಷದ ಮಕ್ಕಳು ರೀ, ಬರೇ ಮಣ್ಣು ಉಸುಕು ಹರಳು ಇತ್ಯಾದಿಗಳನ್ನ ತಿನ್ನಾಕ ಪ್ರಯತ್ನ ಮಾಡ್ತಾರ, ಆಹಾರ ಎಷ್ಟೇ ಇದ್ರು ತಿನ್ನುವುದಿಲ್ಲಲ್ಲ, ಇದು ಯಾವ ಹಾರ್ಮೋನ್ ಇಂದ ತೊಂದರೆ ಬರ್ತತಿ ಒಟ್ಟೆ ಹೇಳ್ತೀರೇನ್ರಿ? ಬಹಳ ಒಳ್ಳೆ ಪ್ರಶ್ನೆ ತಾವು ಕೇಳಿರುವುದು. ಬಹಳ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ಅದನ್ನ ನೋಡಿರ್ತಾರೆ ಮಕ್ಕಳಲ್ಲಿ. ಆರಂಭಿಕ ಗ್ರಾಮೀಣ ಪ್ರದೇಶ ಆತು ಸಿಟಿ ಆತು ಮಕ್ಕಳು ಏನ್ ಮಾಡ್ತಾರ್ರಿ, ಏನಾರ ಹಸ್ಬಾಂಡಾಗಿ ಇಟ್ಕೊಂಡಿರ್ತಾರಲ್ರಿ, ಅದನ್ನ ಆಹಾರ ಬಿಡ್ತಾರ್ರಿ, ಅದನ್ನ ಹಳ್ಳ ತಿನ್ನಾಕ ಪ್ರಯತ್ನ ಪಡಿತಾವಲ್ಲ, ಎದರ್ ಹಾರ್ಮೋನ್ ಏನು ಅಂದ್ರಿ? ಸರಿ, ಸೊ ಈ ರೀತಿ ಮಣ್ಣು ಅಥವಾ ಹರಳು ಅಥವಾ ಬೇರೆ ಯಾವುದೇ ರೀತಿಯ ಕೆಲವೊಂದು ತಿನ್ನದೇ ಇರುವಂತಹ ಪದಾರ್ಥಗಳು, ಇನ್ಎಡಿಬಲ್ ಅಥವಾ ತಿನ್ನದೇ ಇರಬಾರ್ದಾದಂತಹ ತಿನ್ನದೇ ಇರಬೇಕಾದಂಥ ಕೆಲವೊಂದು ಪದಾರ್ಥಗಳನ್ನು ಮಕ್ಕಳು ತಿಂತಾ ಇರುತ್ತವೆ, ಅದು ಸುಣ್ಣ ಆಗಿರ್ಬೋದು, ಮಣ್ಣಾಗಿರ್ಬೋದು, ಚಾಕ್ ಪೀಸ್ ಆಗಿರ್ಬೋದು, ಈ ಥರ ಎಲ್ಲ. ಇದಕ್ಕೆ ನಾವು ವೈದ್ಯಕೀಯ ಭಾಷೆಯಲ್ಲಿ ಪೈಕಾ ಅಂತ ಹೇಳ್ತೀವಿ, PICA ಪೈಕಾ ಅಂಥೇಳಿ. ಇಟ್ ಈಸ್ ಕನ್ಸಂಪ್ಷನ್ ಆಫ್ ನಾನ್ ಎಡಿಬಲ್ ಸಬ್ಸ್ಟಾನ್ಸಸ್ ಅಂಥೇಳಿ. ಸೊ ಸಾಮಾನ್ಯವಾಗಿ ಇಂತಹ ಮಕ್ಕಳಲ್ಲಿ ಕಂಡು ಬಂದಿದ್ದೇನು ಅಂತಂದರೆ ಅವರಿಗೆ ಅನಿಮಿಯಾ ಅಥವಾ ರಕ್ತಹೀನತೆ ಇರುತ್ತೆ. ಯಾವುದೇ ಒಂದು ಹಾರ್ಮೋನಿಗೆ ಇದನ್ನು ಅಟ್ರಿಬ್ಯೂಟ್ ಸದ್ಯದವರೆಗೂ ಮಾಡಲಾಗಿಲ್ಲ, ಹಾರ್ಮೋನ್ಗೆ ಕಾರಣ ಇಲ್ಲ ಅಂಥೇಳಿ. ಇದು ರಕ್ತಹೀನತೆ ಅನಿಮಿಯಾ ಇರುತ್ತೆ. ಹೌದು, ಆದರೆ ಅನಿಮಿಯಾ ಇನ್ನೊಂದೇನು ಅಂತಂದರೆ ಅದು B12 ಅಂಥೇಳಿ, ಮಿಥೈಲ್ ಕೊಬಾಲಮಿನ್ ಅಂತೇನು ಬರುತ್ತೆ, ಅಥವಾ ಐರನ್ ಕಬ್ಬಿಣಾಂಶದ ಕೊರತೆಯಿಂದ ಆಗಿರಬಹುದು. ಸೊ ಇಂತಹ ಮಕ್ಕಳಲ್ಲಿ ಹಿಮೋಗ್ಲೋಬಿನನ್ನು ಟೆಸ್ಟ್ ಮಾಡಿ ಐರನ್ ಲೆವೆಲ್ಸ್ ಕಬ್ಬಿಣಾಂಶದ ಲೆವೆಲ್ ಶರೀರದಲ್ಲಿ ಎಷ್ಟಿದೆ ಮತ್ತು B12 ಲೆವೆಲ್ ಶರೀರದಲ್ಲಿ ಎಷ್ಟಿದೆ ಅಂದು ಒಂದು ಸಲ ಚೆಕ್ ಮಾಡಿಕೊಂಡು ಅದೇನಾದರೂ ಕಡಿಮೆ ಇತ್ತು ಅಂತಂದರೆ ಅದನ್ನು ಟ್ರೀಟ್ಮೆಂಟ್ ಕೊಡೋದು ಸಹಕಾರಿಯಾಗುತ್ತೆ. ಹಾರ್ಮೋನ್ಕ್ಕಿಂತನೂ ಇದು B12 ಮತ್ತು ಕಬ್ಬಿಣಾಂಶದ ಕೊರತೆಯಿಂದ ಆಗ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಲೋ, STM ಆರೋಗ್ಯ ಸಂವಾದ. ಹಾ, ಕೇಳ್ರಿ ಪ್ರಶ್ನೆ. ಡಾಕ್ಟರ್ ಹೇಳಿದ್ರು, ನೀವು ನಿಮ್ಮ ಪ್ರಶ್ನೆ ಕೇಳ್ರಿ. ಡಾಕ್ಟರ್, ಈಗ ನವಜಾತ ಶಿಶುಗಳು ಅಂದ್ರ ಎಷ್ಟು ವಯಸ್ಸಿನವರೆಗೆ ನಾವು ನವಜಾತ ಶಿಶು ಅನ್ಬಹುದು, ಅಂದ್ರೆ ಎಷ್ಟು ತಿಂಗಳವರೆಗೆ ಮಕ್ಕಳಿಗೆ ನವಜಾತ ಶಿಶು ಅಂತ ಹೇಳ್ಬೋದು ಅಂತ? ಆಗತಾನೆ ಹುಟ್ಟಿದ ಮಕ್ಕಳಂದ್ರೆ ನವಜಾತ ಶಿಶು ಅಂತ ನಾವು ಅನ್ಕೊಳ್ತೀವಿ. ನವಜಾತ ಶಿಶು ಅಂತಂದ್ರೆ ನೀವು ತಾವು ಹೇಳಿದಾಗೆ ಆಗತಾನೆ ಹುಟ್ಟಿದ ಮಕ್ಕಳು ಸರಿ, ಆದರೆ ಜೀವನದ ಆರಂಭದ 28 ದಿವಸಗಳು ನಾವು ವೈದ್ಯಕೀಯ ಡೆಫಿನಿಷನ್ ಪ್ರಕಾರ ಹೋದರೆ ಅದನ್ನು ನವಜಾತ ಶಿಶು ಅಥವಾ ನ್ಯೂ ಬಾರ್ನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಆದರೆ ಇದು ಏನಂತಂದರೆ ಸಾಮಾನ್ಯ ಭಾಷೆಯಲ್ಲಿ ನಾವು ನವಜಾತ ಶಿಶು ಅಂತಂದರೆ ಇನ್ನೂ ಕೂಡ ಎದೆ ಹಾಲಿನ ಮೇಲಿರುವಂತಹ ಶಿಶು, ಇನ್ನೂ ಕೂಡ ನಡೆಯಲಿಕ್ಕೆ ಇನ್ನೂ ಕೂಡ ಬರಲಾರ್ದಂತಹ ಇರುವಂತಹ ಶಿಶು ಅಂಥೇಳಿ ನಾವು ಆಡು ಭಾಷೆಯಲ್ಲಿ ಸಾಮಾನ್ಯ ಭಾಷೆಯಲ್ಲಿ ತೆಗೆದುಕೊಂಡು ಬಂದಿರುವಂಥದ್ದು. ಸೊ ಇದನ್ನು ವೈದ್ಯಕೀಯ ಡೆಫಿನೇಷನ್ ಪ್ರಕಾರ 1 ಮಂತ್ ಅಂತ ತಗೋಬೋದು. ಆದರೆ ಇನ್ನೂ ಕೂಡ ಈ ರೀತಿ ಬೆಳವಣಿಗೆ ಸರಿ ಪೂರ್ತಿಯಾಗಿ ಆಗದೇ ಇರುವಂತಹ ಮಕ್ಕಳಿಗೆ ನಾವು ನವಜಾತ ಅಂತೇಳಿ ಕನ್ಸಿಡರ್ ಮಾಡಬಹುದು ಇದರಲ್ಲಿ. ಸರ್, ಈಗ ಈ ಗ್ರಾಮೀಣ ಭಾಗದಲ್ಲಿ ಏನಾಗ್ತದೆ, ಮಕ್ಕಳು ಹುಟ್ಟಿದ ತಕ್ಷಣ ತಾಯಿ ಹಾಲು ಸಾಲೋದಿಲ್ಲ ಅಂತ ಅಂದ್ಕೊಂಡು ಹುಟ್ಟಿದ 2 ದಿವಸ ತಾಯಿ ಹಾಲು ಕೊಡಲಾರ್ದನ ಜೇನುತುಪ್ಪ ನೆಕ್ಕಿಸುವಂಥದ್ದು, ಮತ್ತು ಆಡಿನ ಹಾಲು ಕೊಡೋದು ತಾಯಿ ಹಾಲಿನ ಜೊತೆ, ಇದೆಲ್ಲ ಎಷ್ಟು ಸರಿ? ಎಷ್ಟು ಮಗುವಿಗೆ ಎಷ್ಟು ತಿಂಗಳಾಗೋ ಮಟ ಬರೀ ತಾಯಿ ಹಾಲೇ ಕೊಡಬೇಕು, ಯಾವಾಗ ನಾವು ಮೇಲಿನ ಆಹಾರ ಕೊಡಬೇಕು ಅಂತ ಹೇಳ್ತೀರಿ? ಎಸ್ ಮೇಡಮ್, ಇದು ಒಂದು ಭಾಳ ಒಳ್ಳೆಯ ಪ್ರಶ್ನೆ ಅಂತ ನಾನು ಹೇಳ್ತೀನಿ. ಇದನ್ನು ನಾವು ಸಾಕಷ್ಟು ಬಾರಿ ಈ ಪ್ರಶ್ನೆಯನ್ನು ನಾವು ಕೇಳಲ್ಪಟ್ಟಿದ್ದೀವಿ. ಅದು ಬಹಳ ಪ್ರಮುಖವಾದಂಥ ಪ್ರಶ್ನೆ ಕೂಡ. ಹುಟ್ಟಿದಂತಹ ಮಗುವಿಗೆ ಆದಷ್ಟು ಬೇಗ ತಾಯಿ ಹಾಲನ್ನು ಕೊಡಬೇಕು ಅನ್ನುವಂಥ ಒಂದು ನಿಯಮ ಇದೆ. ಈಗಾಗಲೇ ನಾವು ಸಾಕಷ್ಟು ಸರ್ಕಾರ ಆಗಲಿ ಡಾಕ್ಟರ್ಸ್ ಆಗಲಿ ಸಾಕಷ್ಟು ಸ್ಕೀಮ್ಗಳ ಮುಖಾಂತರ ಸಾಕಷ್ಟು ಜಾಗೃತಿಯನ್ನು ಇದರ ಬಗ್ಗೆ ಮೂಡಿಸುವುದರ ಮುಖಾಂತರ ಆದಷ್ಟು ಬೇಗ ಹುಟ್ಟಿರುವಂಥ ಮಗುವಿಗೆ ತಾಯಿ ಎದೆ ಹಾಲನ್ನು ಸಿಗುವಂತೆ ಮಾಡಲು ಭಾಳಷ್ಟು ಕ್ರಮಗಳನ್ನು ತಗೊಳ್ತಾ ಇದ್ದೀವಿ. ಆದಷ್ಟು ಬೇಗ ಅಂದರೆ ಆ್ಯಸ್ ಸೂನ್ ಆ್ಯಸ್ ಮದರ್ ಈಸ್ ಕಂಫರ್ಟೇಬಲ್, ಮಗು ಹತ್ತು ತಕ್ಷಣ ಯಾವಾಗ ಮಗು ಸ್ಟೇಬಲ್ ಆಗುತ್ತೆ ಅದನ್ನು ತಾಯಿ ಎದೆಗೆ ಹಾಕಬಹುದು. ಮುಖ್ಯವಾಗಿ ಆರಂಭದ ಕೆಲವೊಂದು ದಿವಸಗಳಲ್ಲಿ ತಾಯಿ ಎದೆ ಹಾಲು ಸ್ವಲ್ಪ ಹಳದಿಯಾಗಿ ಕೊಲೆಸ್ಟ್ರಾಮ್ ಅಂತ ನಾವೇನು ಹೇಳ್ತೀವಿ ಗಿಣ್ಣೆ ಥರ ಆ ರೀತಿ ಬರ್ತಾ ಇರುತ್ತೆ. ಅದರಲ್ಲಿ ಪ್ರೋಟೀನ್ ಅಂಶಗಳು ಮತ್ತು ಇಮ್ಯುನೋಗ್ಲೋಬಿಲಿನ್ ಅಂತಂದರೆ ರೋಗವನ್ನು ವಿರೋಧಿಸುವಂಥ ಅಂಶಗಳು ಜಾಸ್ತಿ ಆಗಿರುತ್ತವೆ. ಸೊ ಆ ಸಮಯದಲ್ಲಿ ಮಗುವಿಗೆ ಇದರ ಅವಶ್ಯಕತೆ ಇರುತ್ತೆ ಕೂಡ, ಅದು ಮಗುವಿಗೆ ಸಿಗೋ ಹಾಗೆ ನೋಡ್ಕೋಬೇಕು. ಕೊಲೆಸ್ಟ್ರಮ್ ಈಸ್ ಕನ್ಸಿಡರ್ಡ್ ಆಸ್ ದ ಫಸ್ಟ್ ಇಮ್ಯುನೈಜೇಷನ್ ಇನ್ ದ ಬೇಬಿ. ಮಗುವಿಗೆ ಮೊದಲಾಗಿ ನೀಡುವಂಥ ಲಸಿಕೆ ಅದು ಇವತ್ತು ಕೊಲೆಸ್ಟ್ರಮ್ ಆ್ಯಕ್ಚುಲಿ ಒಂದು ರೀತಿಯೊಂದು ಹೇಳಬೇಕು ಅಂತಂದರೆ. ಸೊ ಅದನ್ನು ಯಾವುದೇ ಕಾರಣಕ್ಕೂ ಮಗುವಿಗೆ ಸಿಗೋ ಥರನೇ ನೋಡಬೇಕು. ಅದನ್ನು ಯಾವುದೇ ಕಾರಣಕ್ಕೂ ತೆಗೆದು ಚೆಲ್ಲೋದಾಗಲಿ ಅಥವಾ ಆರಂಭಿಕ ದಿನಗಳಲ್ಲಿ ಮಗುವಿಗೆ ಸ್ತನಪಾನವನ್ನು ಮಾಡಿಸದೇ ಇರೋದಾಗಲಿ ಮಾಡಬಾರ್ದು. ತಾಯಿ ಮತ್ತು ಮಗುವಿನ ಜೋಡಿಯನ್ನು ಆರಂಭಿಕ ದಿನಗಳಲ್ಲಿ ಮಾತ್ರ ಯಾವುದೇ ಕಾರಣದಿಂದನೂ ದೂರ ಮಾಡಬಾರ್ದು, ಪ್ರತ್ಯೇಕಿಸಬಾರ್ದು. ಅವರಿಗೆ ಒಬ್ಬರ ಜೊತೆ ಒಬ್ಬರೂ ಇರುವ ಹಾಗೆ ನೋಡ್ಕೋಬೇಕು. ಎರಡನೇದು, ಎದೆ ಹಾಲು ಆರಂಭದ 6 ತಿಂಗಳುಗಳಲ್ಲಿ ಮಾತ್ರ ಕಂಪಲ್ಸರಿಯಾಗಿ ಕುಡಿಸ್ಬೇಕು. ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂದರೆ ಎದೆ ಹಾಲು ಮತ್ತು ಎದೆ ಹಾಲು ಮಾತ್ರವನ್ನೇ ಕೊಡಬೇಕು ಬಾಯಿಯಿಂದ ಅಂತ. ಅದರ ಜೊತೆಗೇ ವೈದ್ಯರು ಹೇಳಿರುವಂಥ ಕೆಲವೊಂದು ಔಷಧಿಗಳನ್ನು ಕೊಡಬಹುದು. ಅದು ಬಿಟ್ಟರೆ ಬಾಯಿಂದ ಬೇರೆ ಏನೂ ಕೊಡೋ ಅವಶ್ಯಕತೆ ಇಲ್ಲ, ಕೊಡಬಾರ್ದು ಅಂತ ಹೇಳಿರುತ್ತೆ. ಇನ್ನು ಯಾವಾಗ ಮೇಲಿನ ಆಹಾರವನ್ನು ಕೊಡಬೇಕು, ಮೇಲಿನ ಪದಾರ್ಥಗಳನ್ನು ಕೊಡಬೇಕು ಅಂತಂದರೆ 6 ತಿಂಗಳು ಮುಗಿದ ನಂತರ ನಿಧಾನವಾಗಿ ನಾವು ಮೇಲಿನ ಪದಾರ್ಥಗಳನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಬಹುದು. ಅದು ಕೂಡ ಮಗು ಯಾವ ರೀತಿ ತಗೊಳ್ತಾ ಇದೆ, ಅದಕ್ಕೆ ಅದು ಕಂಫರ್ಟೇಬಲ್ ಆಗಿ ಅಡ್ಜಸ್ಟ್ ಆಗ್ತಾ ಇದೆಯೋ ಇಲ್ಲೋ ಅಂತ ನೋಡಿಕೊಂಡು ಅದನ್ನು ನಿಧಾನವಾಗಿ ಆರಂಭ ಮಾಡಬಹುದು. ಅಂಥ ಸಮಯದಲ್ಲಿ ದ್ರವರೂಪ ಇರುವಂಥ ಪದಾರ್ಥಗಳಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಸೆಮಿ ಲಿಕ್ವಿಡ್, ಸೆಮಿ ಸಾಲಿಡ್, ಆಮೇಲೆ ಸಾಲಿಡ್ ಅಂತ ಮಾಡಿಕೊಂಡು ಸುಮಾರು 1 ವರ್ಷ ಅಥವಾ 12-13 ತಿಂಗಳವರೆಗೆ ಮಗು ಮನೆಯಲ್ಲಿ ಮಾಡಿರುವಂಥ ಪದಾರ್ಥಗಳನ್ನು ತಿನ್ನುವಷ್ಟರ ಮಟ್ಟಿಗೆ ಬೆಳೆದಿರುತ್ತೆ. ಅವಾಗೆಲ್ಲ ತಗೋಬಹುದು. ಅದು ಹಲೋ ಹಲೋ ಎಸ್ ಟಿ ಎಂ ಆರೋಗ್ಯ ಸಂವಾದ. ಹಲೋ ಹಲೋ ಡಾಕ್ಟರ್ ಧ್ರುವ ಅವರ, ಬೇರೆಯವರಿಗೆ ಅವಕಾಶ ಕೊಡಬೇಕು ಡಾಕ್ಟರ್. ಈಗ ಹಲೋ ಹಲೋ ಹಲೋ ಎಸ್ ಟಿ ಎಂ ಆರೋಗ್ಯ ಸಂವಾದ. ಹಾ, ತಮ್ಮ ಹೆಸರು, ಎಲ್ಲಿಂದ ಫೋನ್ ಮಾಡ್ತೀರಿ? ಮೇಡಮ್ ನಾನು ಶಿವಲಿಂಗ ಹಿರೇಮಠ ಕುಂದಾನಗರಿ ಬೆಳಗಾವಿ ಜಿಲ್ಲೆ ರಾಯಬಾದಲ್ ಮೂಲ ಕೊಡ್ರಿ. ನಿಮ್ ಪ್ರಶ್ನೆ? ಹಲೋ, ಪ್ರಶ್ನೆ ಅಂದ್ರೆ ಸಣ್ಣ ಮಕ್ಕಳಿಗೆ ಮಂತ್ ಇಟ್ಟಿರ್ತಾರಲ್ಲ, ಅದಕ್ಕೆ ಬಲವಾದ ಕಾರಣ ಏನು ಅಂತ ಕೇಳಬೇಕು. ಹಲೋ ಹಲೋ, ಮಕ್ಕಳು ಮಣ್ಣು ತಿನ್ನೋದು ಯಾದಕ್ಕೆ ಅಂತ ಕೇಳ್ತಾರ್ರಿ ಸರ್, ಈಗಾಗಲೇ ನೀವು ಹೇಳಿರಿ ಮತ್ತೆ ಹೇಳ್ಬೋದು. ಸೊ ಈಗಾಗಲೇ ನಾನು ಈ ಪ್ರಶ್ನೆಯನ್ನ ಉತ್ತರ ಕೊಟ್ಟಿದ್ದೀನಿ ಅನ್ಸುತ್ತೆ. ಪ್ರಬಲವಾದಂತಹ ಕಾರಣ ಅಂತೇನಿಲ್ಲ, ಇದು ಮಕ್ಕಳಲ್ಲಿ ಕಂಡು ಬರುವಂತಹ ರಕ್ತಹೀನತೆ ಮತ್ತು ಹಿಮೋಗ್ಲೋಬಿನ್ನ ಕೊರತೆಯಿಂದಾಗಿ ಈ ರೀತಿ ಆಗೋದು. ಇಟ್ ಈಸ್ ಯಾವ ರೀತಿ ಅಂತಂದರೆ ಇದು ಒಂದು ರೀತಿಯ ಅಬ್ನಾರ್ಮಲ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ನೀವು ಸಾಮಾನ್ಯ ಮಕ್ಕಳು ಆ ರೀತಿ ತಿನ್ನೋದಿಲ್ಲ. ಈ ರೀತಿ ಕೊರತೆ, ಕಬ್ಬಿಣಾಂಶದ ಕೊರತೆ ಅಥವಾ ಬಿ12 ಎಂಬಂತಹ ಒಂದು ಅನ್ನಾಂಶದ ಕೊರತೆಯಿಂದ ಮಕ್ಕಳು ಕೆಲವೊಮ್ಮೆ ಈ ರೀತಿ ಮಾಡ್ತಿರ್ತವೆ. ಮತ್ತು ಇನ್ನೊಂದೇನಂತಂದರೆ ಆ ಕಾಲಘಟ್ಟದಲ್ಲಿ ಕೈಗೆ ಸಿಕ್ಕಿದ್ದನ್ನು ಬಾಯಿಗೆ ಹಾಕ್ಕೊಳ್ಳುವಂಥ ಒಂದು ಪ್ರವೃತ್ತಿ ಮಕ್ಕಳಲ್ಲಿ ಇರುತ್ತೆ ಸಾಮಾನ್ಯವಾಗಿ. ಅದು ಅವ್ರಿಗೆ ಫೀಡಿಂಗಲ್ಲಿ ಹೆಲ್ಪ್ ಆಗಲಿ ಅನ್ನೋ ಒಂದು ಕಾರಣದಿಂದಾಗಿನೇ ಇರುತ್ತೆ. ಸೊ ಅವು ಕೆಲವೊಂದೆಲ್ಲ ಮಕ್ಕಳಿಗೆ ಕೈಯಲ್ಲಿ ಇದು ರೀತಿ ಸಿಗೋದ್ರಿಂದ ಅದನ್ನು ಸಾಮಾನ್ಯವಾಗಿ ತೆಗೆದುಕೊಂಡು ಬಾಯಲ್ಲಿ ಹಾಕುವಂಥ ಒಂದು ಕ್ರಮವನ್ನು ರೂಢಿಸ್ಕೊಳ್ತಾರೆ. ಅದನ್ನು ಆದಷ್ಟು ನಾವು ಕೂಡ ಪ್ರಾಕ್ಟೀಸ್ ಮುಖಾಂತರ ಅದು ಕಡಿಮೆ ಮಾಡಲಿಕ್ಕೆ ನೋಡಬೇಕು. ಹಲೋ, ಎಸ್ಟಿಎಂ ಆರೋಗ್ಯ ಸಂವಾದ. ಹುಟ್ಟಿದ ಕೂಸಿಗೆ ಫ್ಯಾಲ್ಸಿಮಿಯಾ ಇತ್ತಂದ್ರೆ ಮ್ಯಾಲಿನ ಮೇಲೆ ಬ್ಲಡ್ ಕೊಡ್ಬೇಕಾಗ್ತದೆ ಡಾಕ್ಟರ್. ಅದು ಒಂದು. ಎರಡದ್ದು, ಕೂಸಿ ಒಮ್ಮೆ ಪಾರ್ಕಿನ್ಸನ್ ಡಿಸೀಸ್ ಬರ್ಬೋದೇನು ಸಣ್ಣ ಕೂಸುಗಳಿಗೆ? ಈ ಪ್ರಶ್ನೆ ಬೇಕಾಯ್ತು. ಹುಟ್ಟಿದ ತಾವು ಕೇಳಿರುವಂತಹ ಮೊದಲನೇ ಪ್ರಶ್ನೆ ನನಗೆ ಅಷ್ಟು ಅರ್ಥ ಆಗಲಿಲ್ಲ. ಹುಟ್ಟಿದ ಕೂಸಿಗೆ ಸರ್, ನೀವು ಮುಂದಿನ ಪ್ರಶ್ನೆಗೆ ಹೋಗ್ಬೋದು. ಬಹಳಷ್ಟು ಕೇಳುಗರು ಪ್ರಶ್ನೆಗೆ ಸರಿ ಕಾಯ್ತಾ ಇದ್ದಾರೆ. ಹಲೋ ಹಲೋ, ಕೇಳ್ರಿ ನಿಮ್ ಪ್ರಶ್ನೆ. ಅಂದ್ರ ಈ ಹುಡುಗರೆಲ್ಲ ಮಂತಿರ್ತಿರ್ತಾರಲ್ರಿ, ಡಾಕ್ಟರ್ ಉತ್ತರ ಹೇಳಿದ್ರು ಅದಕ್ಕೆ. ಈ ಪ್ರಶ್ನೆಯನ್ನು ಉತ್ತರಿಸಿದ್ದೇನೆ, ಡಾಕ್ಟರ್ ಉತ್ತರ ಕೊಟ್ಟಿದ್ದಾರೆ. ಹಲೋ ಹಲೋ ಹಲೋ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ಬಯಲಗಲ್ ತಾಲೂಕು ಹೊಳೆನಾಗ. ಹೌದಾ, ನಿಮ್ಮ ಹೆಸರು ಏನಪ್ಪ? ಹಲೋ ಹಲೋ ಸರ್. ಹಲೋ, ನಾವು ಹಿರೇಕೇರ್ ತಾಲೂಕಿಂದ ದೂದವೇಳೆ ಗ್ರಾಮದಿಂದ ಈಶ್ವರಪ್ಪ ಅವರು ಮಾತಾಡೋದು. ಹೇಳಿ ಈಶ್ವರಪ್ಪನವ್ರೆ. ಸರ್, ಈಗ ಅನುಶೀತಿಯಿಂದ ಮಕ್ಕಳಿಗೆ ಕಾಯಿಲೆ ಬರ್ತಾವ ಸರ್, ಅದು ಗರ್ಭಾಶಯದಲ್ಲಿದ್ದಾಗ ಅವ್ರಿಗೆ ಚಿಕಿತ್ಸೆ ಕೊಟ್ಟು ಅದನ್ನ ಕಡಿಮೆ ಮಾಡಕ್ ಆಗಲ್ಲ ಸರ್. ಯಾವ ಕಾಯಿಲೆಗಳು ಅಂತ ಹೇಳಿದ್ರಿ? ಈ ಕೆಲವೊಂದು ಕಾಯಿಲೆಗಳು ಇದ್ರು ಬಹಳ ತೊಂದರೆ ಕೊಡುವಂತ ಕಾಯಿಲೆಗಳು ಅನುಶೀತಿಯಿಂದಾನೆ ಇರ್ತಾವ ತಂದೆ ತಾಯಿಗೆ. ಒಂದೇಳೆ ಕುರುಡ್ರಿ ಇರ್ಬೋದು, ಇಲ್ಲ ಕಿವುಡ್ರಿ ಇರ್ಬೋದು, ಇಂತ ಕಾಯಿಲೆಗಳಿಗೆ ನಾವು ಗರ್ಭಾಶಯದಲ್ಲಿದ್ದಾಗ ಮಕ್ಕಳಿಗೆ ಏನಾದ್ರೂ ಚಿಕಿತ್ಸೆ ನೀಡಬಹುದಾ ಅಂತ ಕೇಳಿದೆ. ಇದು ನೀವು ಕೇಳಿರುವಂತಹ ಪ್ರಶ್ನೆ ಕೂಡ ಒಳ್ಳೆ ಪ್ರಶ್ನೆ. ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ, ಪ್ರಸವ ಪೂರ್ವ ಅವಧಿಯಲ್ಲಿ ನಾವು ಮಾಡಿರುವಂತಹ ಸ್ಕ್ಯಾನ್ ಅಲ್ಲಿ ಮಗುವಿಗೆ ಈ ರೀತಿ ತೊಂದರೆ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಒಂದೇನಂತಂದ್ರೆ, ಈ ವಿಷಯದ ಬಗ್ಗೆ ಈಗಾಗಲೇ ಸಾಕಷ್ಟು ಕಡೆಯಲ್ಲಿ ರಿಸರ್ಚ್ ಇನ್ನೂ ನಡೀತಾ ಇದೆ. ಇದು ಇನ್ನೂ ಕೂಡ ಪೂರ್ಣವಾಗಿ ಬೆಳೆಯಲಾರದಿರುವಂತಹ ವಿಜ್ಞಾನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೆಲವೊಂದು ಇದು ತೊಂದರೆಗಳಿಗೆ ಚಿಕಿತ್ಸೆ ಟು ಸಮ್ ಎಕ್ಸ್ಟೆಂಟ್ ಇವತ್ತಿನವರೆಗೂ ಸ್ವಲ್ಪ ಮಟ್ಟಿಗಾದರೂ ಅವೈಲೇಬಲ್ ಇದೆ. ಜೆನೆಟಿಕ್ ಕೌನ್ಸಿಲಿಂಗ್ ಆಗಿರ್ಬೋದು, ಜೀನ್ ಥೆರಪಿ ಆಗಿರ್ಬೋದು, ಈ ವಿಷಯದಲ್ಲಿ ಸಾಕಷ್ಟು ಇವತ್ತು ಅಭಿವೃದ್ಧಿ ಬರ್ತಾ ಇದೆ. ಇನ್ನೂ ಕೂಡ ರಿಸರ್ಚ್ ಮುಂದುವರಿತಾ ಇದೆ. ಸೊ ಇದ್ರ ಬಗ್ಗೆ ಸದ್ಯಕ್ಕೆ ಫೀಟಲ್ ಥೆರಪಿ ಎಷ್ಟರ ಮಟ್ಟಿಗೆ ಅವೈಲೇಬಲ್ ಇದೆ ಅಂತ ಹೇಳೋದು ಕಷ್ಟ. ಯಾಕಂದರೆ ಇವತ್ತು ನಾವು ಇವಾಗ ಸದ್ಯಕ್ಕೆ ಡಿಟೆಕ್ಷನ್ ಹಂತದಲ್ಲಿದ್ದೀವಿ, ಇದೆಯೋ ಇಲ್ಲೋ ಅನ್ನೋದನ್ನು ಕೂಡ ಅರ್ಥ ಮಾಡಿಕೊಳ್ಳುವಂಥ ಸ್ಟೇಟಲ್ಲಿದ್ದೀವಿ. ಮುಂದೆ ಹೋಗಿ ಬಹುಶಃ ಇದರಲ್ಲಿ ರಿಸರ್ಚ್ ಇನ್ನೂ ಜಾಸ್ತಿಯಾಗಿ ಆ ರೀತಿ ಪ್ರಸವ ಪೂರ್ವ ಅವಧಿಯಲ್ಲಿ ಮಗು ಗರ್ಭಾಶಯದಲ್ಲಿ ಇರಬೇಕಾದ್ರೇ ಅದರಲ್ಲಿ ಏನಾದರೂ ಇಂಟರ್ವೆನ್ಷನ್ ಮಾಡಿ ರೋಗವನ್ನು ಕಡಿಮೆ ಮಾಡುವಂತಹ ಸಾಧ್ಯತೆಗಳು ಮುಂದೆ ಏನಾದರೂ ಬಂದರೆ ಬರಬಹುದು. ಸರಿಗ, ಒಂದು ಮಗುವಿನ ಜೊತೆ ಒಬ್ಬ ತಾಯಿಯ ಜನ್ಮವೂ ಆಗ್ತದೆ. ಈಗ ಹೊಸದಾಗಿ ತಾಯಂದ್ರಿಗೆ ಏನಿರ್ತದೆ ಅಂತ ಹೇಳಿದ್ರೆ, ಅವರು ಸಂಯುಕ್ತ ಕುಟುಂಬಗಳು ಇದ್ದಾವ. ಏನು ಹೊಸ ಈಗಿನ ಏನು ಜನ್ರೇಷನ್ನಿನ ತಾಯಂದ್ರಿಗೆ ಮಕ್ಕಳನ್ನು ಸಾಕಿ ಗೊತ್ತಿರೋದಿಲ್ಲ. ಯಾಕಂತ ಹೇಳಿದರೆ ಒಬ್ಬರೇ ಮಗು ಇರ್ತಾರೆ, ಬಹಳಷ್ಟು ಹೆಣ್ಮಕ್ಕಳು ಅವರು ನೋಡಿರೋದಿಲ್ಲ ಯಾವ ರೀತಿ ಮಕ್ಕಳ ಪಾಲನೆ ಪೋಷಣೆ ಮಾಡಬೇಕು ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಅವ್ರಿಗೇನು ಅನ್ನಿಸ್ತದೆ, ಮಗುವಿಗೆ ತಾಯಿ ಹಾಲು ಸಾಕಾಗ್ತದೋ ಇಲ್ಲೋ ಅನ್ನುವಂಥದ್ದು ಡೌಟ್ ಇರ್ತದೆ. ಈ ತಾಯಂದ್ರಿಗೆ ತಮ್ಮ ಮಗುವಿಗೆ ತಮ್ಮ ಹಾಲು ಸಾಕಾಗ್ತದೋ ಇಲ್ಲೋ ಅನ್ನೋದನ್ನು ಹೆಂಗೆ ಅವರು ಕಂಡುಕೊಳ್ಬೇಕು ಅಂತ ಹೇಳ್ತೀರಿ ನೀವು? ಇದು ಕೂಡ ನಮ್ಮ ಬಹಳ ಮುಖ್ಯವಾದಂಥ ಪ್ರಶ್ನೆ ಮೇಡಮ್. ನಮಗೆ ಸಾಕಷ್ಟು ಜನ ತಾಯಂದಿರು ಬಂದು ಕೇಳ್ತಿರ್ತಾರೆ, ನಾನು ಹಾಲು ಕೊಡ್ತಾ ಇದ್ದೀನಿ, ಮಗು ಇನ್ನೂ ಕೂಡ ಅಳ್ತಾ ಇದೆ, ನನಗೆ ಬರ್ತಾ ಇರುವಂಥ ಎದೆ ಹಾಲು ಸಾಕಾಗ್ತಿದ್ವಲ್ಲೋ ಅಂತೇಳಿ. ಮುಖ್ಯವಾಗಿ ತಾಯಂದಿರಿಗೆ ಕೆಲವೊಂದು ಅಂಶಗಳನ್ನು ಇದರಲ್ಲಿ ನೋಡಬೇಕು. ಮೊದಲನೇದೇನು ಅಂತಂದರೆ, ಎದೆ ಹಾಲು ಏನಾದರೂ ನಿಮ್ಮ ಮಗುವಿಗೆ ಸಾಕಾಗ್ತಾ ಇತ್ತು ಅಂತಂದರೆ, ಮಗು ಫೀಡ್ ಮಾಡಿದ ನಂತರ ಸುಮಾರು 2 ಗಂಟೆ ಆದರೂ ಸರಿಯಾಗಿ ಮಲ್ಕೊಳ್ಳುತ್ತೆ. ಅಂದರೆ ಮಧ್ಯದಲ್ಲಿ ಎಚ್ಚೇಳೋದಿಲ್ಲ, ಸಾಮಾನ್ಯವಾಗಿ ಮಲಗಿ ಸರಿಯಾಗಿ ನಿದ್ರೆ ಮಾಡುತ್ತೆ. ಎರಡನೇದ್ದು, ಎದೆ ಹಾಲು ಸಮರ್ಪಕವಾಗಿ ಅದಕ್ಕೆ ಸಿಗ್ತಾ ಇದೆ ಅಂತಂದರೆ ಸುಮಾರು 5-6 ಸಲ ಮೂತ್ರ ಮಾಡುತ್ತೆ, ಕಾಲ್ಮಡಿ ಮಾಡುತ್ತೆ ಒಂದು ದಿನದಲ್ಲಿ. ಆಮೇಲೆ ಅದರ ಸ್ಕಿನ್ ನಾರ್ಮಲ್ ಆಗಿರುತ್ತೆ, ಸುಕ್ಕು ಕಟ್ಟೋದು ಅಥವಾ ಡ್ರೈ ಆಗೋದು ಆ ರೀತಿ ಆಗೋದಿಲ್ಲ. ಆಮೇಲೆ 2 ಗಂಟೆ ನಂತರ ಮತ್ತೆ ಮಗುವಿಗೆ ಫೀಡ್ ಮಾಡುವಷ್ಟು ನಿಮಗೆ ಮತ್ತೆ ಎದೆ ಹಾಲು ಬಂದಿರುತ್ತೆ. ಸೊ ಕೆಲವೊಂದು ಅಂಶಗಳು ಏನು ಅಂತಂದರೆ, ಒಂದು ಸೈಡಿಂದ ನೀವು ಎದೆ ಹಾಲನ್ನು ಫೀಡ್ ಮಾಡಿದರೆ ಅದು ಕಂಪ್ಲೀಟ್ ಆದ ನಂತರ ಇನ್ನೊಂದು ಸೈಡಿಂದ ಫೀಡ್ ಮಾಡಿ, ಮಧ್ಯ ಮಧ್ಯದಲ್ಲಿ ಚೇಂಜ್ ಮಾಡಬೇಡಿ. ಸೊ ಇಷ್ಟೆಲ್ಲ ಆಗಿ ಪ್ರತಿ ಎರಡು ಗಂಟೆಗೆ ಅಷ್ಟೇ ನಿಮಗೆ ಫೀಡ್ ಮಾಡಬೇಕಾಗ್ತಾ ಇದೆ. ಮಗು ಜಾಸ್ತಿಯಾಗಿ ರಚ್ಚೆ ಹಿಡಿಯೋದು, ಹಠ ಮಾಡೋದು ಅಥವಾ ಕಂಟಿನ್ಯೂಸ್ ಆಗಿ ಅಳೋದು ಆಗ್ತಾ ಇಲ್ಲ. ಅಳುವಂಥ ಮಗು ತಮ್ಮ ಎದೆಹಾಲನ್ನು ತೆಗೆದುಕೊಂಡ ನಂತರ ಸಮಾಧಾನವಾಗ್ತಾ ಇದೆ, ಸಮರ್ಪಕವಾಗಿ ಮೂತ್ರ ಅಥವಾ ಕಾಲ್ಮಡಿ ಅಥವಾ ಮೋಷನ್ ಅದು ಪಾಸ್ ಮಾಡ್ತಾ ಇದೆ, ಸ್ಕಿನ್ ಡ್ರೈ ಆಗ್ತಾ ಇಲ್ಲ, ಅದರ ತೂಕ ಸಮರ್ಪಕವಾಗಿ ಒಂದು ಅವಧಿಯಿಂದ ಇನ್ನೊಂದು ಅವಧಿಯಲ್ಲಿ ಬೆಳೀತಾ ಇದೆ ಅಂತಂದರೆ ನಿಮ್ಮ ಎದೆಹಾಲು ಸಮರ್ಪಕವಾಗಿದೆ, ಮಗುವಿಗೆ ಸಾಕಾಗ್ತಾ ಇದೆ ಅಂತ ಅನ್ಕೋಬಹುದು. ಹಲೋ, ಹಲೋ, ಹಲೋ, ನಿಮ್ಮ ರೇಡಿಯೋ ಸೆಟ್ ದೂರಿಟ್ಟು ಹೊರಗೆ ಬಂದು ಪ್ರಶ್ನೆ ಕೇಳ್ರಿ. ಹಲೋ, ಹಲೋ, ನಮ್ಮ ಎಲ್ಲಾ ಕೇಳುಗರಿಗಲ್ಲೂ ನಾವು ಕೋರ್ಕೊಳ್ಳೋದೇನಂದ್ರೆ ನಿಮ್ಮ ರೇಡಿಯೋ ಸೆಟ್ಟಿಂದ ದೂರ ಬಂದು ಪ್ರಶ್ನೆಗಳನ್ನ ಕೇಳಬೇಕು. ಹಲೋ, ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಮ್ಮ? ಬೆಳಗಾಂ ಜಿಲ್ಲಾ ಗೋಕಾಕ್ ತಾಲೂಕ್ ಗ್ರಾಮ ಕುಂದರ್ಗಿ ಬ್ಯಾಮ ಮುಲ್ಲಾ ಮಾತಾಡಕತ್ತೀನಿ ಮೇಡಮ್. ಕೇಳ್ರಮ್ಮ ಪ್ರಶ್ನೆ. ಹಾ ಮೇಡಮ್, ಅದ ಮಗು ಮಂದಿಂದ ಹಠ ಮಾಡದ್ದೆ ಅಳತ್ತೆ. ಎಷ್ಟು ವಯಸ್ಸು ಮಗುಗೆ ಹೇಳ್ರಿ ಡಾಕ್ಟರ್ಗೆ? ಒಂದ್ ವರ್ಷ ಇದೆ ಮೇಡಮ್. ಒಂದ್ ವರ್ಷದ? ಇದ್ರ ಜೊತೆಗೆ ಮತ್ತೇನಾದ್ರೂ ಬೇರೆ ತೊಂದರೆಗಳನ್ನ ನೋಡಿದಿರಾ? ಇಲ್ಲ ಸರ್, ಬರೀ ಹಠ ಮಾಡೋದು ಅಳೋದು ಮತ್ತೆ. ಹಾ, ಹಠ ಮಾಡುದು ಅಳೋದು ಮಾಡ್ತಾನ್ರಿ. ಒಂದ್ ಸರ್ತಿ ಅಳತ್ರ ಅರ್ಧ ಗಂಟೆ ಅಳ್ತಾನ್ರಿ. ಹಾ ಹಾ ಹಾ, ಒಂದ್ ವರ್ಷದ ಮಗುನ? ಹಾ. ಓಕೆ, ಸೊ ಇದು ನೀವು ಹೇಳ್ತಾ ಇರೋದು ನಮಗೆ ತೊಂದರೆ ಅಂತ ಯಾವುದೋ ರೀತಿಯಿಂದ ಅನಿಸ್ತಾ ಇಲ್ಲ, ಯಾಕಂದ್ರೆ ಒಂದ್ ವರ್ಷದ ಮಕ್ಕಳು ಸಾಮಾನ್ಯವಾಗಿ ಹಠ ಮಾಡೋದು ಅಳೋದು ಮಾಡ್ತಿರುತ್ತೆ. ಇದ್ರ ಜೊತೆಗೆ ಒಂದ್ ಯಾವ್ದಾದ್ರು ವಿಶೇಷವಾದಂತಹ ತೊಂದರೆ ಅಥವಾ ನಾವು ಫೋಕಲ್ ಸಿಂಪ್ಟಮ್ ಅಂತ ಏನ್ ಹೇಳ್ತೀವಿ, ಅಥವಾ ಅದರಿಂದ ಏನಾದ್ರೂ ಹೊಟ್ಟೆ ಗೊಬ್ಬರ ಬರ್ತಾ ಇದೆ, ಅಥವಾ ಫೀಡಿಂಗ್ ಸರಿಯಾಗಿ ಮಾಡ್ತಾ ಇಲ್ಲ, ಅಥವಾ ಆಕ್ಟಿವಿಟಿ ಅವಶ್ಯಕತೆಗಿಂತ ಕಡಿಮೆ ಮಾಡ್ತಾ ಇದೆ, ಅಥವಾ ಮೈ ಬಿಸಿಯಾಗಿ ಜ್ವರ ಬಂದು ಅಳ್ತಾ ಇದೆ, ಅಥವಾ ಮೈ ಮೇಲೆ ಪಟ್ಟೆ ಪಟ್ಟೆ ತರ ರ್ಯಾಶಸ್ ಏನಾದ್ರೂ ಬಂದಿದೆ, ಈ ರೀತಿ ಏನಾದ್ರೂ ಅದ್ರ ಜೊತೆ ಫೋಕಲ್ ಸಿಂಪ್ಟಮ್ಸ್ ಏನಾದ್ರೂ ಇತ್ತು, ಆ ಸಮಯದಲ್ಲಿ ವಾಂತಿ ಅಥವಾ ಭೇದಿ ಆಗೋದು, ಕುತ್ತಿಗೆ ಬಿಗಿ ಹಿಡಿಯೋದು, ಉಸಿರಾಟದ ವೇಗ ಜಾಸ್ತಿ ಆಗೋದು, ಈ ರೀತಿ ಯಾವ್ದಾದ್ರೂ ಒಂದು ತೊಂದರೆ ಇತ್ತು ಅಂತಂದ್ರೆ ಅದಕ್ಕೆ ಕೆಲವೊಮ್ಮೆ ಸಂಬಂಧಪಟ್ಟ ಅಂಗಾಂಗದ ನಂಜಿದೆ ಅಥವಾ ಸಂಬಂಧಪಟ್ಟ ಯಾವ್ದಾದ್ರು ಒಂದು ಇನ್ಫೆಕ್ಷನ್ ಗೆ ಟೆಸ್ಟ್ ಮಾಡಬೇಕಾಗಿ ಬರಬಹುದು. ಅದರ್ವೈಸ್ ಇದು ಒಂದು ಬಹಳ ಸಾಮಾನ್ಯವಾದಂತಹ ಕಂಪ್ಲೇಂಟ್. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಫೋನ್ ಮಾಡ್ತೀರಿ? ವಿಜಯಪುರ ಜಿಲ್ಲೆ ಬಸವನ ಬಗಡಿ ತಾಲೂಕು ಟಕ್ಳಿಕಿ ಗ್ರಾಮದಿಂದ ರಮೇಶ್ ಶರಣರ್ ಮಾತಾಡ್ತೀನಿ ಮೇಡಮ್. ರಮೇಶ್ ಅವರ ಪ್ರಶ್ನೆ ಕೇಳ್ರಿ. ನಮಸ್ಕಾರ ಡಾಕ್ಟರ್ ಸಾಹೇಬ್ರ. ನಮಸ್ಕಾರ ಸರ್. ಈಗ ಅವಧಿ ಪೂರ್ವವಾಗಿ ಜನಿಸ್ತಾರಲ್ರಿ ಮಕ್ಕಳು, ಅವ್ರದ್ದೊಂದ್ ಸ್ವಲ್ಪ ಬೆಳವಣಿಗೆ ಕುಂಠಿತ ಆಗ್ತದನ್ರಿ ಸರ್? ಅವಧಿ ಪೂರ್ವಕ್ಕೆ ಅಂತಂದ್ರೆ? ಓಕೆ, ಕೇಳಿ. ಮುಂದ ಈಗ ಬೆಳೀತಾ ಬೆಳೀತಾ ಸರ್, ಈಗ ಅವಧಿ ತುಂಬಿದ ಮಕ್ಕಳಿಗೂ ಅವಧಿ ಪೂರ್ವದಲ್ಲಿ ಜನಿಸಿದ ಮಕ್ಕಳಿಗೂ ಹೋಲಿಸಿದ್ರೆ ಇವ್ರದೊಂದ್ ಜರ ಬೆಳವಣಿಗೆ ಏನ್ರ ಕುಂಠಿತ ಆಗ್ತದೆ ಅನ್ನೋದು ನನ್ನ ಪ್ರಶ್ನೆ ಸರ್. ಓಕೆ ನೋಡಿ, ನಾವು ಇಲ್ಲೊಂದು ಪೋಸ್ಟ್ ಮೆನ್ಸ್ಟ್ರುವಲ್ ಏಜ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇರುತ್ತೆ. ಅಂತಂದ್ರೆ ಉದಾಹರಣೆಗೆ ಒಂದು ಮಗು 40 ವಾರಕ್ಕೆ ಜನಿಸಿದೆ, ಇನ್ನೊಂದು ಮಗು ಸುಮಾರು 36 ವಾರಕ್ಕೆ ಜನಿಸಿದೆ ಅಂತಂದ್ರೆ ಒಂದು ತಿಂಗಳು ಹುಟ್ಟಬೇಕಾದ್ರೇನೆ ಅದು ಹಿಂದ್ಗಡೆ ಇದೆ, ಒಂದು ತಿಂಗಳು ಅದ್ರ ಬೆಳವಣಿಗೆ ಗರ್ಭಾಶಯದಲ್ಲೇ ಆಗಿಲ್ಲ ಅಂತ ಹೇಳಿ. ಸೊ ಆ ಮಗುವಿನ ಡೆವಲಪ್ಮೆಂಟ್ ನಾವು ಕನ್ಸಿಡರ್ ಮಾಡಬೇಕಾದ್ರೆ ಬೆಳವಣಿಗೆನ ನೋಡಿದ್ರೆ ಅದು ಒಂದು ತಿಂಗಳು ಬಿಹೈಂಡ್ ಇಟ್ಟು ನಾವು ಅದನ್ನ ಕಂಪೇರ್ ಮಾಡ್ತಾ ಹೋಗಬೇಕು. ಉದಾಹರಣೆಗೆ ಅದರ ತೂಕವನ್ನು ನಾವು ಮೆಜರ್ ಮಾಡ್ತಾ ಇದ್ದೀವಿ, ಎತ್ತರವನ್ನು ನಾವು ಮೆಜರ್ ಮಾಡ್ತಾ ಇದ್ದೀವಿ, ಅದರ ಮಾನಸಿಕ ಮತ್ತು ಬೌದ್ಧಿಕ ಬೆಳವಣಿಗೆಯನ್ನು ನಾವು ಅದರ ಸಮಕಾಲೀನ ಮಕ್ಕಳ ಜೊತೆ ಹೋಲಿಸ್ತಾ ಇದ್ದೀವಿ ಅಂತಂದ್ರೆ ಆ ಒನ್ ಮಂತ್ ನಾವು ಏನ್ ಮಾಡಬೇಕು, ಡಿಡಕ್ಟ್ ಮಾಡಿ ಅದನ್ನ ಋಣಾತ್ಮಕವಾಗಿ ನೋಡಿಕೊಂಡು ಅದನ್ನ ಕಂಪೇರ್ ಮಾಡ್ತಾ ಹೋದ್ರೆ ಅದು ಪ್ರಗತಿಯಲ್ಲಿ ಹಿಂದೆ ನೋಡಿದಿಲ್ಲ, ಸಾಮಾನ್ಯ ಮಕ್ಕಳ ಜೊತೆನೆ ಸರಿಯಾಗಿನೇ ಹೋಗ್ತಾ ಇದೆ ಅಂಥೇಳಿ ನಮಗೆ ಸಮರ್ಪಕವಾಗಿ ಚಿಕಿತ್ಸೆ ಏನಾದರೂ ಆ ಸಮಯದಲ್ಲಿ ಅದಕ್ಕೆ ಸಿಕ್ಕಿತ್ತು ಅಂತಂದ್ರೆ ಗೊತ್ತಾಗತ್ತೆ. ಇದು ನನಗೆ ಸಂಶಯ, ಮುಂದೆ ಹೋಗಿ ಕುಂಠಿತ ಆಗಬೇಕು ಅಂತಿರಲ್ಲ. ನಮ್ಮ ಮಗಳು ಹುಟ್ಟಳ್ರಿ ಸರ್, ಈಗ 10 ವರ್ಷ ಚಾಲು ಐತಿ ಸರ್, ನಾಳೆ ಏಪ್ರಿಲ್ ಬಂದ್ರ, ಈ 15 ಡೇಟ್ ಕೊಟ್ಟಿದ್ರು, ಏಪ್ರಿಲ್ 21 ಹುಟ್ಟಿದ್ರಿ ಸರ್. ಸ್ವಲ್ಪ ಈಗ 10 ವರ್ಷದ ಅಕ್ಕಿಗತೆ ಕಾಣೋದಿಲ್ಲ, ಸ್ವಲ್ಪ ಯಾಕೆ ಬೆಳವಣಿಗೆ ಆಗೋಲ್ದು ತೋರಿಸ್ರಿ ಅಂತಾರಿ ಸರ್. ರಕ್ತ ಅದು 14.9 ಮುಂದ್ ಇರ್ತೈತ್ರಿ ಸರ್, ಎಲ್ಲ ಆರೋಗ್ಯವಾಗಿ ಅದಲ್ಲ, ಚಟುವಟಿಕೆಯಿಂದ ಅದಲ್ಲ, ಬಾಳ ಚುರುಕ್ ಅದಾಳ ಸರ್, ಸ್ವಲ್ಪ ತೆಳ್ಳಗದಲ್ರಿ. ಈ ತೆಳ್ಳಗ ಬೇಸಲ್ ನಮ್ಮ ಮಕ್ಕಳಿಗೆ ಅಡ್ಡಾಡಕ್ ಬರುದಿಲ್ಲ ಅಂತ ಕೆಲವೊಬ್ರು ಹೇಳ್ತಾರಿ ಸರ್, ನಮಗೊಂದ್ ಸ್ವಲ್ಪ ಬೆಳವಣಿಗೆ ಕಡಿಮೆ ಇದೆ ಅನ್ನೋದು ಒಂದ್ ಸ್ವಲ್ಪ ನಮಗ ಆತಂಕ ಅನಿಸ್ತದೆ ಸರ್. ಇದು ಅಂದ್ರೆ ಹುಟ್ಟಿದ ನಂತರ ಓವರ್ ದ ಟೈಮ್ ಡೆವಲಪ್ಮೆಂಟ್ ಬೆಳವಣಿಗೆ ಆಗುವಂತ ಸಮಯದಲ್ಲಿ ಬಹುಶಃ ಸ್ವಲ್ಪ ಏನಾದ್ರೂ ಬೆಳವಣಿಗೆ ಕುಂಠಿತ ಆಗಿರ್ಬಹುದು. ಅಂದ್ರೆ ಇದರಲ್ಲಿ ನಾನು ಮತ್ತೆ ತೂಕ ಮತ್ತು ಎತ್ತರ ಬಗ್ಗೆ ಅಷ್ಟೇ ಮಾತಾಡ್ತಾ ಇದ್ದೀನಿ ಇದರಲ್ಲಿ. ಸೊ ಸರಿಯಾಗಿ ನ್ಯೂಟ್ರಿಷಿಯಸ್ ಆಗಿ ಸಮತೋಲಿತ ಆಹಾರವನ್ನು ಕೊಡೋದ್ರಿಂದ ನೀವು ಬೆಳವಣಿಗೆನ ಸರಿಯಾಗಿ ಮಾಡಿಕೊಳ್ಳುವಂತಹ ಪಾಸಿಬಿಲಿಟಿ ಈಗೂ ಕೂಡ ಇದೆ. ಸರ್, ಈಗ ನವಜಾತ ಶಿಶುಗಳಲ್ಲಿ ಕಂಡುಬರುವಂತಹ ನಂಜು ಅಂದರೆ ಇನ್ಫೆಕ್ಷನ್, ಇದರ ಲಕ್ಷಣಗಳು ಏನು ಅಂತ ಹೇಳ್ತೀರಿ? ನಂಜಾಗೋದು ನವಜಾತ ಶಿಶುಗಳಲ್ಲಿ ಅಂದರೆ ಇದು ಒಂದು ಸ್ಪೆಸಿಫಿಕ್ ಅಂಗಾಂಗವನ್ನು ಇನ್ವಾಲ್ವ್ ಮಾಡ್ತಾ ಹೋಗುತ್ತೆ. ಸಾಮಾನ್ಯವಾಗಿ ನಂಜು ಅಂತಂದರೆ ನಾವು ಸೆಪ್ಸಿಸ್ ಅಂತ ಹೇಳ್ತೀವಿ, ಇದನ್ನು ನ್ಯೂಬಾರ್ನ್ ಪೀರಿಯಡಲ್ಲಿ ನ್ಯೂನೆಟಲ್ ಸೆಪ್ಸಿಸ್ ಅಂತ ಹೇಳ್ತೀವಿ. ಅಂದರೆ ರಕ್ತದಲ್ಲಿ ನಂಜಿನ ಅಂಶವನ್ನು ಎಲ್ಲ ಕಡೆ ಹರಡಿ ಅದರಿಂದ ಒಂದು ಸ್ಪೆಸಿಫಿಕ್ ಅಂಗಾಂಗ ಅಥವಾ ಪೂರ್ತಿ ರೀತಿಯಿಂದ ಅದು ಇನ್ವಾಲ್ವ್ ಮಾಡ್ತಾ ಹೋಗುತ್ತೆ. ಇದನ್ನು ನಾವು ಅಂಗಾಂಗದ ಜೊತೆನೆ ನೋಡ್ತಾ ಹೋಗಬಹುದು. ಉದಾಹರಣೆಗೆ ಮೆದುಳು ಅಂತಾಗಿತ್ತು ಅಂತಂದರೆ ಅದು ಮಗು ಸ್ವಲ್ಪ ಡಲ್ ಆಗಿ, ಮಗು ಸ್ವಲ್ಪ ಲಿಥಾರ್ಜಿಕ್ ಆಗಿ ಅಂತಂದರೆ ತಮ್ಮ ಕ್ರಿಯಾ ಚಟುವಟಿಕೆಯನ್ನು ಕಡಿಮೆ ಮಾಡಿರುತ್ತೆ, ಅದರದ್ದು ಓರಿಯೆಂಟೇಷನ್ ಕಡಿಮೆ ಇರುತ್ತೆ, ಯಾವಾಗಲೂ ಮಂಕ್ ಮಂಕಾಗಿರುತ್ತೆ, ಐ ಕಾಂಟ್ಯಾಕ್ಟ್ ಮಾಡೋದಿಲ್ಲ, ಅಥವಾ ಕುತ್ತಿಗೆ ಬಿಗಿ ಹಿಡಿತಿರುತ್ತೆ, ಅಥವಾ ಕಂಟಿನ್ಯೂಸ್ ಆಗಿ ಅಳ್ತಾ ಇರುತ್ತೆ, ಇನ್ಕನ್ಸೋಲೇಬಲ್ ಕ್ರೈ ಅಂತ ನಾವು ಏನು ಹೇಳ್ತೀವಿ. ಅದ್ರ ಜೊತೆಗೇ ಮೈ ಮೇಲೆ ಪಟ್ಟೆ ಥರ ರ್ಯಾಷಸ್ ಎಲ್ಲ ಬಂದಿರಬಹುದು. ಫೀಡ್ ಸರಿಯಾಗಿ ತಗೊಳ್ಳಲ್ಲ, ಫೀಡ್ ಕೊಟ್ಟರೆ ಕೂಡ ವಾಂತಿ ಎಲ್ಲ ಮಾಡ್ತಾ ಇರುತ್ತೆ ದೂರ ದೂರಾಗಿ. ಇದರ ಜೊತೆಗೇ ಅದೇನಾದರೂ ಶ್ವಾಸಕೋಶಗಳಿಗೆ ಹಚ್ಕೊಂಡಿದ್ರೆ ಉಸಿರಾಟದ ವೇಗ ಜಾಸ್ತಿ ಆಗೋದು, ಅಥವಾ ಉಸಿರಾಟದ ವೇಗ ಬಹಳಷ್ಟು ಕಡಿಮೆ ಆಗಿರೋದು, ಅಥವಾ ಅದ್ರ ಜೊತೆಗೇ ಪಕ್ಕೆಲುಬು ಎಲ್ಲ ಎಳ್ಕೊಂಡು ಉಸಿರಾಟ ಮಾಡೋದು, ಉಸಿರಾಟದ ವೇಗ ಅದ್ರ ಜೊತೆ ಜಾಸ್ತಿ ಆಗಿ ಮೂಗಿನ ಹೊಳ್ಳೆಗಳನ್ನೆಲ್ಲ ದಪ್ಪ ಮಾಡಿ ಮಾಡಿ ಉಸಿರು ತಗೊಳ್ಳೋದು, ಈ ರೀತಿ ಅದರ ಸ್ಯಾಚುರೇಷನ್ ಡ್ರಾಪ್ ಆಗೋದು, ಮತ್ತು ಇದರ ಜೊತೆ ಮುಂದೆ ಹೋಗಿ ಫಿಟ್ಸ್ ಅಥವಾ ಅಪಸ್ಮರ ಕೂಡ ಆಗಬಹುದು. ಇದೇ ಕಿಡ್ನಿಯಲ್ಲಿ ಆಗಿತ್ತು ಅಂತಂದರೆ ಅಕ್ಯೂಟ್ ರೀನಲ್ ಫೇಲ್ಯೂರ್ ಅಂತ ಹೇಳ್ತೀವಿ, ಮೂತ್ರ ಮಾಡೋದು ಬಹಳಷ್ಟು ಕಡಿಮೆ ಆಗಬಹುದು. ಸೊ ಇದು ಒಂದು. ಆಮೇಲೆ ಜೀರ್ಣಾಂಗ ವ್ಯೂಹಕ್ಕೆ ಏನಾದರೂ ಇದು ಆಗಿತ್ತು ಅಂತಂದರೆ ನೆಕ್ರೋಟೈಸಿಂಗ್ ಎಂಟ್ರೋಕೊಲೈಟಿಸ್ ಅಥವಾ ಗಟ್ ಸೆಪ್ಸಿಸ್ ಅಂತ ಹೇಳ್ತೀವಿ, ಅದರಲ್ಲಿ ಹೊಟ್ಟೆಗೆ ಉಬ್ಬರ ಬರೋದು, ಮೂತ್ರ ಮತ್ತು ಮೋಷನ್ ಮಗು ಪಾಸ್ ಮಾಡದೇ ಇರೋದು, ಅಥವಾ ಅದರಲ್ಲಿ ರಕ್ತ ಬರೋದು, ಅಥವಾ ಹೊಟ್ಟೆಯಲ್ಲಿ ಪೂರ್ತಿ ಗ್ಯಾಸ್ ಥರ ತುಂಬಿಕೊಂಡು ಒಂದು ರೀತಿ ಅಜೀರ್ಣತೆ ಉಂಟಾಗೋದು. ಸೊ ಈ ರೀತಿ ಯಾವುದು ಅಂಗಾಂಗಗಳಿಗೆ ಅದು ಎಫೆಕ್ಟ್ ಮಾಡುತ್ತೆ ಅಲ್ಲಿ ಆಗ್ತಿರುತ್ತೆ. ಕೆಲವೊಮ್ಮೆ ರಕ್ತದಲ್ಲೂ ಕೂಡ ಹೋಗಿ ಸಡನ್ನಾಗಿ ಕೆಲವೊಮ್ಮೆ ಮೆಟಬಾಲಿಕ್ ಅಸಿಡೋಸಿಸ್ ಅಂತ ಹೇಳ್ತೀವಿ, ಅದು ಆಗಬಹುದು. ಸೊ ಈ ರೀತಿ ಸಿಸ್ಟಮಿಕ್ ಆಗಿರಬಹುದು ಅಥವಾ ಜನರಲ್ ಆಗಿರಬಹುದು ಸಾಕಷ್ಟು ಸೆಪ್ಸಿಸ್ ಆಗುತ್ತೆ. ಒಂದೇನಂತಂದರೆ ಇವರ ಪ್ರಮಾಣ ಕೂಡ ಅವಧಿಪೂರ್ವ ಹುಟ್ಟಿರುವಂಥ ಮಕ್ಕಳಲ್ಲಿ ಹೆಚ್ಚು, ಮತ್ತು ಎಷ್ಟು ಮಟ್ಟಿಗೆ ಇದು ಉಲ್ಬಣಗೊಳ್ಳುತ್ತೆ ಅನ್ನೋದು ಕೂಡ, ಅವಧಿ ಎಷ್ಟು ಹುಟ್ಟಿರಬೇಕಾದ್ರೆ ಮಗುವಿನ ಅವಧಿ ಎಷ್ಟು ಕಡಿಮೆ ಇರುತ್ತೆ ಅಷ್ಟು ಅದರ ಉಲ್ಬಣಗೊಳ್ಳುವಂತಹ ಪಾಸಿಬಿಲಿಟಿ ಕೂಡ ಜಾಸ್ತಿ ಇರುತ್ತೆ. ಹಲೋ, ಹಲೋ, ಹಾ, ನಿಮ್ಮ ಪ್ರಶ್ನೆ, ಎಲ್ಲಿಂದ ಕರೆ ಮಾಡ್ತೀರಿ? ಬ್ರೈನ್ ಡೆವಲಪ್ಮೆಂಟ್ ಸರಿಯಾಗಿ ಆಗಿರಲ್ಲ ಇದು ಎಷ್ಟರ ಮಟ್ಟಿಗೆ ಕರೆ? ಯಾವ ಎರಡನೇದು ಕ್ಯಾಲ್ಸಿಮಿಯಾ ಇದ್ರೆ ಬ್ಲಡ್ ಅವ್ರ ವ್ಯಾಲಿನ್ ಮೇಲೆ ಹುಡುಗರಿ ಕೂಸ್ಗಳಿಗೆ ಕೊಡ್ಬೇಕಾಗ್ತದೆ. ಇವೆರಡು ಪ್ರಶ್ನೆ ಇದೆ. ಓಕೆ, ಬ್ರೈನ್ ಡೆವಲಪ್ಮೆಂಟ್ ಆರಂಭಿಕ 2 ವರ್ಷದ ಒಳಗೆ ಆಗುತ್ತೆ. ಅರೌಂಡ್ 90% ಬ್ರೈನ್ ಡೆವಲಪ್ಮೆಂಟ್ ಏನಿದೆ ಅದು ಆರಂಭದಲ್ಲಿ 2 ವರ್ಷದ ಒಳಗೆ ಆಗುತ್ತೆ. ಆದರೆ ಬ್ರೈನ್ ಡೆವಲಪ್ಮೆಂಟ್ ಜೊತೆಗೇ ಕ್ರಿಯಾತ್ಮಕವಾದಂತಹ ಒಂದು ಮ್ಯಾಚುರೇಷನ್ ಮಗುವಲ್ಲಿ ಬರಬೇಕಾದ್ರೆ ಅದು ಒಂದು ಪೂರ್ತಿ ಜೀವನ ಪರ್ಯಂತ ಸಾಗುವಂತಹ ಒಂದು ಬೆಳವಣಿಗೆ ಅದು. ಸೊ ನವಜಾತ ಶಿಶುಗಳಲ್ಲಿ ಬ್ರೈನ್ ಡೆವಲಪ್ಮೆಂಟ್ ಸಂಪೂರ್ಣ ರೀತಿಯಿಂದ ಆಗಿರುತ್ತೆ ಅಥವಾ ಆಗಿರೋದಿಲ್ಲ ಅನ್ನೋಕ್ಕಿಂತನೂ ಕೆಲವೊಮ್ಮೆ ನವಜಾತ ಅಥವಾ ಆರಂಭಿಕ ಜೀವನದಲ್ಲಿ ಉಸಿರಾಟಕ್ಕೇನಾದರೂ ತೊಂದರೆ ಆಗಿತ್ತು ಅಥವಾ ಅವಧಿಪೂರ್ವ ಹುಟ್ಟಿದಾಗ ಕೆಲವೊಮ್ಮೆ ತೊಂದರೆ ಆಗಿತ್ತು ಅಂತಂದರೆ ಅದಕ್ಕೆ ಬ್ರೈನಲ್ಲಿ ಸಮರ್ಪಕವಾಗಿ ಆಕ್ಸಿಜನೇಷನ್ ಸಿಕ್ಕಿರಲ್ಲ. ಅಂಥ ಕಾರಣದಲ್ಲಿ ಡೆವಲಪ್ಮೆಂಟ್ ಕುಂಠಿತಗೊಳ್ಳಬಹುದು ಅಥವಾ ನಾರ್ಮಲ್ ಮಕ್ಕಳ ಥರ ಈ ಮಗು ಪರ್ಫಾರ್ಮ್ ಮಾಡದೇ ಇರಬಹುದು. ಎರಡನೇದು ನೀವು ಕೇಳಿರುವಂಥ ಪ್ರಶ್ನೆ ಥ್ಯಾಲಸೀಮಿಯಾ ಬಗ್ಗೆ. ಥ್ಯಾಲಸೀಮಿಯಾದಲ್ಲೂ ಕೂಡ ವಿವಿಧ ರೀತಿಯಲ್ಲಿ ಬರುತ್ತೆ. ಅದರಲ್ಲಿ ಥ್ಯಾಲಸೀಮಿಯಾ ಮೇಜರ್ ಅಂತ ನಾವೇನು ಹೇಳ್ತೀವಿ, ಮುಖ್ಯವಾಗಿ ಬೀಟಾ ಥ್ಯಾಲಸೀಮಿಯಾ ಮೇಜರ್, ಅಂಥ ಮಕ್ಕಳಲ್ಲಿ ಪದೇ ಪದೇ ರಕ್ತ ಟ್ರಾನ್ಸ್ಫ್ಯೂಷನ್ ಮಾಡುವಂಥ ಪ್ರಮೇಯ ಬರಬಹುದು. ಸೊ ಅಂಥ ಸಮಯದಲ್ಲಿ ರಕ್ತ ಟ್ರಾನ್ಸ್ಫ್ಯೂಷನ್ ಮಾಡಲೇಬೇಕಾಗತ್ತೆ. ಅದು ಕೂಡ ಒಂದು ನಿಗದಿತ ಅವಧಿಯಲ್ಲಿ ಪದೇ ಪದೇ ಮಾಡ್ತಾ ಇರಬೇಕಾಗತ್ತೆ ಜೀವನ ಪರ್ಯಂತ. ಡಾಕ್ಟರ್, ಈಗ ನವಜಾತ ಶಿಶು ಹುಟ್ಟಿದಾಗ 3-4 ದಿವಸ ಆಸ್ಪತ್ರೆಯಲ್ಲಿ ಇಟ್ಕೊಂಡು ಅವರೇ ಕಾಳಜಿ ಮಾಡ್ತಾರೆ. ಆದರೆ ಡಿಸ್ಚಾರ್ಜ್ ಮಾಡಿದಾಗ ಡೆಲಿವರಿ ಆದಮೇಲೆ 4-5 ದಿವಸಕ್ಕೆ, ಆವಾಗ ಏನು ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು, ಏನು ಯಾವ ಅಂಶಗಳನ್ನು ತಾಯಿಯಾಗಲಿ ಪಾಲಕರಾಗಲಿ ಗಮನಿಸಬೇಕು? ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಮಗು ಆಗಬೇಕಾದ್ರೆ ಕೆಲವೊಂದು ವಿಷಯಗಳು, ಅಂದರೆ ಮುಖ್ಯವಾಗಿ ಅದೆಲ್ಲ ಹಾಸ್ಪಿಟಲಲ್ಲಿ ಕರೆಕ್ಟಾಗಿ ಆಗಿದೆಯೋ ಇಲ್ಲ ಅಂಥೇಳಿ ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಮೊದಲನೇದು, ಮಗು ಈಗ ವ್ಯಾಕ್ಸಿನೇಷನ್ ಇನಿಷಿಯಲ್ ಆರಂಭಿಕ ವ್ಯಾಕ್ಸಿನೇಷನ್ಗಳನ್ನು ಆಗಿದೆಯೋ ಇಲ್ಲೋ ಅಂಥೇಳಿ, OPV, BCG ಮತ್ತು ಹೆಪಟೈಟಿಸ್ ಬಿ ಅಂಥೇಳಿ 3 ವ್ಯಾಕ್ಸಿನ್ಗಳನ್ನು ನಾವು ಹುಟ್ಟಿದ ಆರಂಭಿಕ ದಿನಗಳಲ್ಲಿ, ಹುಟ್ಟಿದ ಆರಂಭಿಕ ಅವಧಿಯಲ್ಲೇ ಕೊಟ್ಬಿಟ್ಟಿರ್ತೀವಿ. ಅದ್ರ ಜೊತೆಗೇ ಮಗುವಿಗೆ ಥೈರಾಯ್ಡ್ ಪರೀಕ್ಷೆ ಏನಾದರೂ ಮಾಡಿದ್ದೀವಿ, ಮತ್ತು ಥೈರಾಯ್ಡ್ ಲೆವೆಲ್ ಎಷ್ಟಿತ್ತು ಅನ್ನೋದು. ಆಮೇಲೆ ಮಗುವಿಗೆ ಏನಾದರೂ ಕಾಮಾಲೆ ಅಥವಾ ಇನಿಷಿಯಲಿ ನ್ಯೂನೆಟಲ್ ಜಾಂಡಿಸ್ ಅಥವಾ ಹಳದಿತನ ಏನು ತಿರುಗೋದು ನಾನು ನೋಡ್ತೀವಿ, ಅದೇನಾದರೂ ಆಗಿತ್ತಾ ಅಂಥೇಳಿ ಅದಕ್ಕೆ ಬಿಲಿರುಬಿನ್ ಟೆಸ್ಟಿಂಗ್ ಏನಾದರೂ ಆಗಿದೆಯೋ ಇಲ್ಲೋ ಅಂತ ನೋಡ್ಕೊಳ್ಳೋದು. ಇದರ ಜೊತೆಗೇ ಮಗು ಡಿಸ್ಚಾರ್ಜ್ ಆಗೋ ಟೈಮಲ್ಲಿ ಅದಕ್ಕೆ ಅಗತ್ಯವಿರುವಂಥ ಮೆಡಿಕೇಷನ್ಗಳನ್ನೇನಾದರೂ ಕೊಟ್ಟಿದ್ದಾರೋ ಇಲ್ಲೋ ಅಂಥೇಳಿ ಚೆಕ್ ಮಾಡೋದು. ಈಗ ಕೆಲವೊಂದು ಇನ್ಸ್ಟಿಟ್ಯೂಟ್ಸ್ಗಳಲ್ಲಿ ಸರ್ಕಾರ ನವಜಾತ ಶ್ರವಣ ದೋಷ ಪ್ರೋಗ್ರಾಮನ್ನು ಹಾಕ್ಕೊಂಡಿದ್ದು, ಕಿವಿ ಪರೀಕ್ಷೆ ಕೂಡ ಮಗುವಲ್ಲಿ ಮಾಡಿದಾರೋ ಇಲ್ಲೋ ಅಂಥೇಳಿ ಕೂಡ ಅದು ಅಲ್ಲಿ ಅವೈಲೇಬಲ್ ಇದ್ದರೆ ಆಗಿರೋ ಥರ ನಾವು ನೋಡ್ಕೋಬೇಕು. ಆತ್ಮೀಯ ಕೇಳುಗರೆ, ಇದುವರೆಗೆ ನೀವು ನವಜಾತ ಶಿಶುವಿನ ಆರೈಕೆ ಈ ವಿಷಯದ ಕುರಿತಾಗಿ ಡಾಕ್ಟರ್ ರಾಹಿಲ್ ಅರಳಿಮಟ್ಟಿ ಅವರಿಂದ ನಿಮ್ಮ ಸಮಸ್ಯೆಗಳಿಗೆ ಉತ್ತರಗಳನ್ನು ಪಡ್ಕೊಂಡ್ರಿ. ಇವರು ಮಂಗಳವಾರ ಆಸ್ಪತ್ರೆಯಲ್ಲಿ ಲಭ್ಯರಿರ್ತಾರೆ. ದೂರವಾಣಿ ಸಂಖ್ಯೆ 0836247770. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836247777 ಹಾಗೂ 2321000 ಹಾಗೂ